ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕ್ ಬಬ್ಬೂರ್ ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗುರುದೇವಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ತೊಗರಿ ಹಾಗೂ ಕಡಲೆ ಬೆಳೆಯಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತೊಗರಿ ಕಡಲೆ ಈ ಬೆಳೆನ ರೈತರು ಇತ್ತೀಚೆಗೆ ಸಾಕಷ್ಟು ಒಂದು ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ವಾತಾವರಣನೂ ಇದಕ್ಕೆ ಸೂಕ್ತವಾಗಿರೋದ್ರಿಂದ ಯಶಸ್ವಿಯಾಗಿ ಅಥವಾ ಲಾಭದಾಯಕವಾಗಿ ಬೆಳೆ ಬೆಳಿಬೇಕಂದ್ರೆ ನಿರ್ವಹಣೆ ಕ್ರಮಗಳ ಚೆನ್ನಾಗಿ ಮಾಡಿದಾಗ ಮಾತ್ರ ನಾವು ಈ ಬೆಳೆಯನ್ನ ಯಶಸ್ವಿಯಾಗಿ ಲಾಭದಾಯಕವಾಗಿ ಬೆಳಿಬಹುದು. ಇತ್ತೀಚೆಗೆ ತೊಗರಿ ಒಂದು ಸ್ವಲ್ಪ ಖರ್ಚು ಕಡಿಮೆ ಅನ್ನೋ ಒಂದು ನಿಟ್ಟಿನಿಂದ ರೈತರು ಈ ಶೇಂಗಾ ಬೆಳೆಯೋದು ಕಡಿಮೆ ಮಾಡಿಬಿಟ್ಟು ಇತ್ತೀಚೆಗೆ ಈ ತೊಗರಿ ಮತ್ತು ಕಡಲೆ ಬೆಳೆ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸ್ತಿದ್ದಾರೆ. ಇದರಲ್ಲಿ ಸಾಕಷ್ಟು ರೋಗಗಳು ಬರ್ತಾವೆ ಪ್ರಮುಖವಾಗಿ, ಅವುಗಳನ್ನ ನಿರ್ವಹಣೆ ಮಾಡಿದಾಗ ಮಾತ್ರ ನಾವು ಯಶಸ್ವಿಯಾಗಿ ಬೆಳೆಯನ್ನ ಪಡ್ಕೋಬಹುದು. ತೊಗರಿ ಬೆಳೆಯಲ್ಲಿ ಈಗಾಗಲೇ ಕಟಾವಿನ ಹಂತಕ್ಕೆ ಬಂದಿರೋದ್ರಿಂದ ಮುಖ್ಯವಾಗಿ ಏನೇನು ರೋಗಗಳು ಕಾಣಿಸ್ಕೊಳ್ತವೆ ತೊಗರಿ ಬೆಳೆಯಲ್ಲಿ, ಮುಂದಿನ ದಿನಗಳಲ್ಲಿ ಬೆಳಿಬೇಕಂದ್ರೂ ನಮ್ಮ ರೈತರು ಯಾವ ತರ ರೋಗಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಈ ತೊಗರಿ ಬೆಳೆಯಲ್ಲಿ ಅಂತ ಹೇಳ್ತೀರಾ ಮೇಡಮ್? ಈಗ ಹೇಳಿದ ಹಾಗೆ ತೊಗರಿ ಬೆಳೆಯು ಇತ್ತೀಚಿನ ದಿನಗಳಲ್ಲಿ ಯಾಕೆ ಬೆಳೀತಾ ಇದ್ದಾರೆ ಅಂತಂದ್ರೆ, ಒಂದು ವರ್ಷದಲ್ಲಿ ಒಂದು ಬೆಳೆಯನ್ನ ಮಾತ್ರ ತೆಗೆದುಕೊಳ್ಬಹುದು. ಆಮೇಲೆ ಇದರಲ್ಲಿ ಮಾಡುವಂತಹ ಯಾವುದೇ ತರನಾದ ಚಟುವಟಿಕೆಗಳಿರಬಹುದು ಬೆಳೆಯಲ್ಲಿ. ಸಮಸ್ಯೆ ಅಂದ್ರೆ ಕಳೆ ಒಂದು ಬಿಟ್ರೆ ಪ್ರಮುಖವಾದ ಸಮಸ್ಯೆಗಳಂದ್ರೆ ರೋಗಗಳು. ಇಂತ ಅಂದ್ರೆ ಬಿತ್ತುವ ಹಂತದಿಂದ ಹಿಡಿದು ಕೊನೆಗೆ ರಾಶಿ ಮಾಡುವ ಹಂತದವರೆಗೂ ನಮಗೆ ಕಾಣಿಸ್ಕೊಳ್ಳುವಂತದ್ದು ಅಂತಂದ್ರೆ ರೋಗಗಳು ಮತ್ತೆ ಕೀಟಗಳು. ಇಲ್ಲಿ ನಾನು ತಮಗೆ ಪ್ರಮುಖವಾದ ರೋಗಗಳು ಬೆಳೆಯುವ ಹಂತದಿಂದ ಮತ್ತು ಕೊಯ್ಲೋತ್ತರವರೆಗೂ ಬರುವ ರೋಗಗಳ ಬಗ್ಗೆ ತಮಗೆ ಇವತ್ತು ನಾನು ಮಾಹಿತಿಯನ್ನ ಒದಗಿಸ್ಕೊಡ್ತಾ ಇದ್ದೇನೆ. ಈ ತೊಗರಿ ಬೆಳೆ ಏನಪ್ಪಾ ಅಂತಂದ್ರೆ, ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂತ ಒಂದು ಬೆಳೆ. ಬಟ್ ಇತ್ತೀಚಿನ ದಿನಗಳಲ್ಲಿ ರೈತರ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಂದ ಆಗಿರಬಹುದು ಅಥವಾ ಒಂದೇ ಬೆಳೆ ಅಲ್ವಾ, ಸ್ವಲ್ಪ ಖರ್ಚು ಕಡಿಮೆ ಇರೋದ್ರಿಂದನೂ ಸಹಿತ ನಾವೇನಂದ್ರೆ ಈ ಬೆಳೆಯನ್ನ ರೈತರು ಈ ಭಾಗದಲ್ಲಿ ಸ್ವಲ್ಪ ಬೆಳೀತಾ ಇದ್ದಾರೆ. ಇದರಲ್ಲಿ ಬರುವಂತಹ ಪ್ರಮುಖ ರೋಗಗಳು ಅಂತಂದ್ರೆ, ಐದು ರೋಗಗಳು ಪ್ರಮುಖವಾಗಿ ಬರ್ತದೆ. ಒಂದು ಸ್ಟಾರ್ಟಿಂಗ್ ಹಂತದಿಂದ ಅಂದ್ರೆ ಸೊರಗು ರೋಗ ಹಿಡ್ಕೋಬಹುದು, ಬೂದಿ ರೋಗ ಹಿಡ್ಕೋಬಹುದು, ಗಡ್ಡೆ ರೋಗ ಹಿಡ್ಬಹುದು, ಹಳದಿ ನಂಜಾಣು ರೋಗ ಇರಬಹುದು, ಆಮೇಲೆ ಹೂರು ಗೊಂಚಲು ರೋಗಗಳು ಬರ್ತದೆ. ಬಟ್ ಏನಂತಂದ್ರೆ ಈ ಕಪ್ಪು ಮಣ್ಣಿನಲ್ಲಿ ಯಥೇಚ್ಛವಾಗಿ ನಮ್ ಕಾಣಿಸ್ಕೊಳ್ಳುವಂತಹ ಒಂದು ರೋಗ ಅಂದ್ರೆ ಸೊರಗು ರೋಗ. ಸೊರಗು ರೋಗ ಹೇಗಂದ್ರೆ, ಇದು ಬೀಜದಿಂದನೂ ಬರಬಹುದು ಅಥವಾ ಮಣ್ಣಿನಿಂದನೂ ಬೇಕಾದ್ರೂ ಬರಬಹುದು. ಈ ಸೊರಗು ರೋಗ ಅನ್ನೋದು ಒಂದು ಶಿಲೀಂಧ್ರದಿಂದ ಕಾಣಿಸ್ಕೊಳ್ಳುತ್ತೆ. ಶಿಲೀಂಧ್ರ ಅಂದ್ರೆ ನಾವು ಫಿಸೇರಿಯಂ ಆಕ್ಸಿಸ್ಪೋರಂ ಅಂತ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗದ ಪ್ರಮುಖ ಲಕ್ಷಣಗಳು ಏನಂತಂದ್ರೆ, ಇದು ಬೆಳೆ ಚಿಕ್ಕದಿಂದನೂ ಸಹಿತ ಇನ್ಫೆಕ್ಟ್ ಮಾಡಬಹುದು ಅಥವಾ ಬೆಳೆ ಬೆಳೆಯುವ ಹಂತದವರೆಗೂ ಸಹಿತ ಇನ್ಫೆಕ್ಟ್ ಮಾಡಬಹುದು. ಇದರ ಪ್ರಮುಖ ರೋಗದ ಲಕ್ಷಣಗಳು ನಾವು ಯಾವ ತರ ಹೇಳಬೇಕು ಅಂತಂದ್ರೆ, ಇದು ಮಣ್ಣಿನಿಂದ ಬರುವಂತ ರೋಗಗಳು ಆಗಿರೋದ್ರಿಂದ ಇದು ಮೇಜರ್ಲಿ ಯಾವ ತರ ಅಂತಂದ್ರೆ, ಬೇರಿನಿಂದ ಉಂಟಾಗಿ ಮೊಳಕೆ ಒಡೆಯುವ ಹಂತದಿಂದ ಶುರುವಾಗಿ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ನಮಗೆ ಪ್ಲಾಂಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತದೆ. ಆಮೇಲೆ ಇದರಲ್ಲಿ ನಾವು ಎರಡು ತರದಾದ ರೋಗದ ರಕ್ಷಣೆಗಳನ್ನ ನಾವು ತಿಳ್ಕೊಬಹುದು. ಒಂದು ಕಂಪ್ಲೀಟ್ ವಿಲ್ಟಿಂಗು, ಪಾರ್ಷಿಯಲ್ ವಿಲ್ಟಿಂಗು. ಕಂಪ್ಲೀಟ್ ವಿಲ್ಟಿಂಗ್ ಅಂದ್ರೆ ಪೂರ್ತಿಯಾಗಿ ಸೊರಗುವಂತಹ ಲಕ್ಷಣಗಳು, ಪಾರ್ಷಿಯಲ್ ಅಂತಾಗಿ ಅರ್ಧ ಅಥವಾ ಒಂದು ಮುಕ್ಕಾಲು ಭಾಗ ಸೊರಗುವ ಲಕ್ಷಣಗಳನ್ನ ನಾವಿಲ್ಲಿ ಕಂಡು ಬರ್ತದೆ. ಈ ರೋಗದ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ, ಎಲೆಗಳು ಏನಾಗುತ್ತೆ ಅಂತಂದ್ರೆ ಹಳದಿ ಆಗಕ್ಕೆ ತಿರುಗಿ ಅದು ಏನಾಗುತ್ತೆ ಅಂದ್ರೆ ಬಾಗುವಿಕೆಯನ್ನ ನಾವು ಕಂಡು ಬರುತ್ತದೆ. ಆಮೇಲೆ ಇಲ್ಲಿ ಸೊರಗು ರೋಗ ಅಂದ ತಕ್ಷಣ ನಾವು ಯಾವಾಗ್ಲೂ ರೈತರು ಸ್ವಲ್ಪ ನಮಗೇನಂತಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ನಮಗೆ ಹಳದಿ ಯಾವ ಟೈಮಲ್ಲಿ ಆಗುತ್ತಂದ್ರೆ, ಒಂದು ಸಾರಜನಕದ ಕೊರತೆಯಿಂದಾಗೂ ನಾವು ಹಳದಿ ಎಲೆಗಳನ್ನ ಕಾಣಬಹುದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಎಲ್ಲಿ ಅಂತಂದ್ರೆ ಈ ಕೆಲವೊಂದು ಬ್ಯಾಕ್ಟೀರಿಯಾದು ಡಿಸೀಸ್ಗಳಿರುತ್ತೆ, ಬ್ಯಾಕ್ಟೀರಿಯಾ ಸೊರಗು ರೋಗ ಅಂತಿರುತ್ತೆ, ಆ ಟೈಮಲ್ಲೂ ಸಹಿತ ನಾವು ಹಳದಿ ಎಲೆಗಳ ತಿರುಗುವನ್ನು ನೋಡಬಹುದು. ಬಟ್ ಇದನ್ನ ನಾವು ಹೇಗೆ, ನಾವು ಇದು ಶಿಲೀಂಧ್ರದಿಂದನೋ ಅಥವಾ ಬ್ಯಾಕ್ಟೀರಿಯಾದಿಂದನೋ ಅಥವಾ ಸಾರಜನಕದ ಕೊರತೆಯಿಂದ ಅಂತ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತಂದ್ರೆ, ಈಗ ಶಿಲೀಂಧ್ರದಿಂದ ಏನಾಗುತ್ತೆ ಅಂತಂದ್ರೆ ಅದು ಎಲ್ಲಾ ನಮ್ಮ ಪೂರ್ತಿ ಹೊಲದಲ್ಲಿ ಎಲೆಗಳು ಹಳದಿ ಆಗುವುದನ್ನ ನಾವು ಕಂಡು ಬರುತ್ತದೆ. ಅದೇ ಏನಾದ್ರೂ ಸಾರಜನಕದ ಕೊರತೆಯಾಗಿತ್ತಂತಂದ್ರೆ ನಮ್ಮ ಕೆಳಗಿನ ಎಲೆ ಭಾಗಗಳು ಏನಿರ್ತಾವಲ್ಲ ಆ ಎಲೆಗಳು ಏನಂದ್ರೆ ಹಳದಿ ಬಣ್ಣಕ್ಕೆ ತಿರುಗುವಂತದ್ದು. ಆಮೇಲೆ ನಾವು ಏನಾದ್ರೂ ಒಂದು ನೈಟ್ರೋಜನ್ ಅಥವಾ ಸ್ಪ್ರೇ ಕೊಟ್ರೆ, ಸಾರಜನಕದ ಒಂದು ಸ್ಪ್ರೇ ಕೊಟ್ರೆ ಅದು ವಾಪಸ್ ಏನಂದ್ರೆ ಹಸಿರು ಬಣ್ಣಕ್ಕೆ ತಿರುಗುವಂತದ್ದನ್ನ ನಾವು ಕಂಡು ಬರುತ್ತೆ. ಅದೇ ಬ್ಯಾಕ್ಟೀರಿಯಾ ಏನಾದ್ರೂ ಇತ್ತು ಅಂತಂದ್ರೆ ಅದು ಏನಾಗುತ್ತಂದ್ರೆ ಈ ಈ ಶಿಲೀಂಧ್ರ ರೋಗದಿಂದ ಬರುವಂತಹ ಸೊರಗು ರೋಗ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಗಿ ಹೋಗುತ್ತೆ. ಅಂದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ ಅಂದ್ರೆ ಒಂದ್ 25-30 ದಿನಗಳಲ್ಲಿ ಈ ರೋಗವನ್ನ ನಾವು ಕಂಪ್ಲೀಟ್ ಆಗಿ ನೋಡ. ಅದೇ ಬ್ಯಾಕ್ಟೀರಿಯಾದಿಂದ ಏನಾದ್ರೂ ಬರೋದಿಂದ ಆಯ್ತು ಅಂತಂದ್ರೆ ಸಡನ್ ವಿಲ್ಟಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಬ್ಯಾಕ್ಟೀರಿಯಾ ಈ ಗಿಡಕ್ಕೆ ಅಟ್ಯಾಕ್ ಮಾಡಿದ ತಕ್ಷಣ ನಾವು ಏನಂತಂದ್ರೆ ಒಂದ್ 5-6 ದಿನಗಳಲ್ಲಿ ಸೊರಗು ರೋಗವನ್ನ ಕಂಡು ಬರುವಂತದ್ದು ನಾವು ಕಾಣ್ಬರ್ತೀವಿ. ಸೊ ಇದರಿಂದಾಗಿ ನಾವು ಒಂದು ಹೇಳ್ಬಹುದು, ಇದು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಯಾಕಂದ್ರೆ ಈ ರೋಗ ತುಂಬಾ ದಿನದವರೆಗೂ ಇರೋದ್ರಿಂದ, ಮತ್ತೆ ಈ ಕ್ರಾಪು ಸಹಿತ ಎಷ್ಟು ದಿನ ಇರುತ್ತೆ ಅಂದ್ರೆ ತೊಗರಿ ಬೆಳೆ ನಾವು ವೆರೈಟೀಸ್ ಗಳನ್ನ ಎಷ್ಟು ನೋಡಬಹುದು ಅಂತಂದ್ರೆ 120 ದಿನಗಳಿಂದ 180 ದಿನಗಳವರೆಗೂ ಬರುವಂತ ತಳಿಗಳನ್ನ ನಾವು ನೋಡಬಹುದು ಇಲ್ಲಿ. ಹಾಗಾಗಿ ಸೊ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸರ್, ಈಗ ಬೆಳೆಯುವ ಹಂತ ಫಸ್ಟ್ ನಮಗೆ ಇದು ಸೀಡ್ ಅಲ್ಲಿನು ಇರ್ಬೋದು, ಬೀಜದಿಂದನೂ ಇರಬಹುದು. ಹಾಗಾಗಿ ನಾವ್ ಏನ್ ಮಾಡಬಹುದು ಅಂತಂದ್ರೆ ಮೊದಲನೇದೇ ಕ್ರಮವಾಗಿ ನಾವು ಏನಂತಂದ್ರೆ ಬೀಜೋಪಚಾರ ಅಂತಂದ್ರೆ ಅದು ಹೆಂಗ ಅಂತಂದ್ರೆ ನಮಗೇನು ಅಂತಾರೆ ಒಂದು ಬೂಸ್ಟರ್ ಮೆಕ್ಯಾನಿಸಮ್ ತರ. ಸೊ ಬೀಜೋಪಚಾರವನ್ನ ನಾವು ಕೆಮಿಕಲ್ ಇಂದಾನೆ ಮಾಡಬಹುದು, ಅಥವಾ ಏನಂತಾನೆ ನಾವು ಏನ್ ಫಂಜಿಸೈಡ್ಸ್ ಅಂತ ಹೇಳಿ ಶಿಲೀಂಧ್ರ ನಾಶಕಗಳಿಂದ ಆಗಿರ್ಬಹುದು, ಅಥವಾ ಏನು ಅಂತಂದ್ರೆ ಬಯೋಕಂಟ್ರೋಲ್ ಏಜೆಂಟ್ಸ್ ಅದನ್ನು ಸಹಿತ ನಾವು ಯೂಸ್ ಮಾಡೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರೈತರು ಈ ಭಾಗದಲ್ಲಿ ಸ್ವಲ್ಪ ಏನು ಅಂತಂದ್ರೆ ನಾವು ಏನು ಅಂತಂದ್ರೆ ಬಯೋ ಏಜೆಂಟ್ಸ್ಗಳ ಕಡಿಮೆ ಬಳಸೋದ್ರಿಂದ ಏನಂತಂದ್ರೆ ಏನಂದ್ರೆ ಮಣ್ಣಿನ ಫಲವತ್ತತೆನು ಸಹಿತ ನಾಶ ಆಗ್ತದೆ. ಸೊ ಈ ಮುಂಚಿತವಾಗಿ ನಾವ್ ಏನ್ ಕ್ರಮ ಕೈಗೊಳ್ಬೇಕಂದ್ರೆ ಒಂದು ಬೀಜೋಪಚಾರ ಬಿತ್ತನೆಯ ಪೂರ್ವದಲ್ಲಿ ನಾವೇನು ಅಂತಂದ್ರೆ 1 kg ತೊಗರಿ ಬೀಜಕ್ಕೆ 4 gram ಟ್ರೈಕೋಡರ್ಮ ವಿರಿಡೆ ಅನ್ನ ಬೀಜೋಪಚಾರ ಮಾಡಬಹುದು, ಅಥವಾ ಟ್ರೈಕೋಡರ್ಮ ತಮಗೆ ಸಿಗದೇ ಇದ್ದಲ್ಲಿ ಕಾರ್ಬನ್ ಡೈಸಿಮ್ ಅಂತ ಅಥವಾ ಬಾವಿಸ್ಟಿನ್ ಆಗಿ ಸಿಗುತ್ತೆ, ಅದನ್ನು ಸಹಿತ 2 gram/kg ಸೀಡ್ ಆಗಿ ಸಹಿತ ಬಳಸಬಹುದು. ಬಳಸಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು ಒಂದು. ಆಮೇಲೆ ಇನ್ನೊಂದು ಪೂರ್ವಭಾವಿ. ಅದಕ್ಕಿಂತ ಮುಂಚೆ ಅಂದ್ರೆ ಈಗ ರೈತರು ಏನು ಅಂತಂದ್ರೆ ಬೇಸಿಗೆ ಹಂತದಲ್ಲಿ ಉಳುಮೆ ಮಾಡ್ತಿರ್ತಾರೆ. ಉಳುಮೆ ಮಾಡಿದ ತಕ್ಷಣ ಏನಂತಂದ್ರೆ ಕೆಲವೊಬ್ರು ಮನೆಯಲ್ಲಿ ಹಸು ಆಕಳು ಈ ತರ ಇರೋರು ಏನ್ ಮಾಡ್ತಾರೆ ಅಂದ್ರೆ ಗೊಬ್ಬರ ಬರುತ್ತೆ, ಸಗಣಿ ಬರುತ್ತೆ. ಆ ಸಗಣಿ ಇರುತ್ತಲ್ಲ, ಆ ಸಗಣಿಗೆ ಈ ಟ್ರೈಕೋಡರ್ಮ 1 quintal ಸಗಣಿಗೆ 1 kg ಟ್ರೈಕೋಡರ್ಮನ ಚೆನ್ನಾಗಿ ಮಿಕ್ಸ್ ಮಾಡಿ ಭೂಮಿಯಲ್ಲಿ ಅದನ್ನ ಹಾಕೋದ್ರಿಂದ ಸಹಿತ ನಾವು ಟ್ರೈಕೋಡರ್ಮ ಏನ್ ಹೇಳ್ತೀವಲ್ಲ ರೋಗ ನಿರೋಧಕವಾಗಿ ಅಥವಾ ಈ ಏನಾದ್ರೂ ನಮ್ಮ ಶಿಲೀಂಧ್ರದ ಅಂಶಗಳ ಏನಾದ್ರೂ ಭೂಮಿಯಲ್ಲಿ ಏನಾದ್ರೆ ಇದ್ರೆ ಪ್ರಾರಂಭಿಕ ಹಂತದಲ್ಲೇ ಅದನ್ನ ತಡೆಗಟ್ಟುವಂತಹ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇವೆರಡು ಮೇಜರ್ ಆಗಿ ನಾವು ಸೊರಗು ರೋಗಕ್ಕೆ ಪಾಲಿಸುವಂತಹ ಕ್ರಮಗಳು. ಅದಲ್ಲದೆ ಈಗ ಸೊರಗು ರೋಗ ಈ ವರ್ಷ ತಮಗೇನಾದ್ರೂ ಬಂತು, ತಮ್ಮ ಹೊಲದಲ್ಲಿ ಏನಾದ್ರೂ ಬಂತು ಅಂದ್ರೆ ನೆಕ್ಸ್ಟ್ ಸೀಸನ್ ಅಥವಾ ನೆಕ್ಸ್ಟ್ ಬೆಳೆ ಏನಂತಂದ್ರೆ ದಯವಿಟ್ಟು ತೊಗರಿ ಬೆಳೆಯನ್ನ ದಯವಿಟ್ಟು ತಗೋಬೇಡಿ. ಅದರ ಬದಲಾಗಿ ನೀವು ಏನಾದ್ರೂ ಸನ್ಫ್ಲವರ್ ಸೂರ್ಯಕಾಂತಿನ ಅಥವಾ ಬೇರೆ ಯಾವ್ದಾದ್ರು ಬೆಳೆಯನ್ನ ಶೇಂಗಾನಾದ್ರೂ ತಗೋಬಹುದು, ಇಲ್ಲ ಅಂತಂದ್ರೆ ಮೆಕ್ಕೆಜೋಳ ಈ ತರ ಪರ್ಯಾಯ ಬೆಳೆಗಳನ್ನ ಬೆಳೆದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಅಂದ್ರೆ ಕ್ರಾಪ್ ರೊಟೇಷನ್ ಮಾಡಿದ್ರೆ ಒಳ್ಳೇದು, ಜಾಸ್ತಿ ಹಂತದಲ್ಲಿ ಬಂದ್ರೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಹೌದು, ಯಾಕಂದ್ರೆ ಈ ರೋಗಾಣು ಸಾಯಿಲ್ ಅಲ್ಲಿ ಯಥೇಚ್ಛವಾಗಿರೋದ್ರಿಂದ ಬೆಳೆ ಪರಿವರ್ತನೆ ಅನ್ನೋದು ಒಂದು ಪ್ರಮುಖವಾದ ಪಾಲಿಸುವಂತ ಪದ್ಧತಿ ರೈತರು. ಸೊ ಇವೆರಡನ್ನ ಮೇಜರ್ ಆಗಿ ಫಾಲೋ ಮಾಡ್ಬೇಕು. ಅದಲ್ಲದೆ ಕೆಲವೊಂದೇನು ಅಂತಂದ್ರೆ ಕೆಲವೊಂದು ರೋಗ ನಿರೋಧಕ ತಳಿಗಳಿದಾವೆ, ಆ ರೋಗ ನಿರೋಧಕ ತಳಿಗಳನ್ನು ಸಹಿತ ನಾವು ಏನಾದ್ರೂ ಬಳಸಬಹುದು. ಈಗ ತೊಗರಿ ಬೆಳೆ ಮೇಲೆ ಬೆಂಗಳೂರಲ್ಲಿ ರಿಸರ್ಚ್ ಸ್ಟೇಷನ್ ಇದೆ, ಗುಲ್ಬರ್ಗಾದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ, ಅಲ್ಲಿ ಕೆಲವೊಂದು ತಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಕೆಲವೊಂದು ತಳಿಗಳಾದಂತ ಯಾವ್ದು ರೋಗ ನಿರೋಧಕ ತಳಿಗಳಾದಂತ BRG3, BRG5, BSMR853, BSMR571, GRG140, ICP87119, ICP8858. ಈ ತಳಿಗಳನ್ನು ನಿಮ್ಮಲ್ಲಿ ಆಯಾ ಭಾಗದಲ್ಲಿ ಲಭ್ಯ ಇರುವ ಒಂದು ಕೇಂದ್ರದಿಂದ ಪಡೆದುಕೊಂಡು ಈ ತಳಿಗಳನ್ನ ನೀವು ಬಳಸಬಹುದು. ಸೊ ಹಾಗಾಗಿ ಇದು ಒಂದು ನಾವು ಮೇಜರ್ ಆಗಿ ರೋಗ ನಿರೋಧಕ ತಳಿಗಳು ಸಿಕ್ಬಿಟ್ರೆ ಅಂತೂ ಇನ್ನೂ ಒಳ್ಳೆಯದು. ಹಾಗಾಗಿ ನಾವು ಈ ರೋಗ ಬರೋದನ್ನ ಪ್ರಾರಂಭಿಕ ಹಂತದಲ್ಲೇನೆ ನಾವು ತಡೆಗಟ್ಟಬಹುದು. ಮೇಡಮ್, ಇದುವರೆಗೂ ಈ ತೊಗರಿ ಬೆಳೆಯಲ್ಲಿ ಕಂಡುಬರುವಂತ ಸೊರಗು ರೋಗ ಮತ್ತೆ ಅದರ ಲಕ್ಷಣಗಳು ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮುಂದಿನ ಹಂತದಲ್ಲಿ ಈ ಬೂದು ರೋಗ ಅಂತ ಹೇಳಿದ್ರೆ ಇನ್ನೊಂದು ಬೂದು ರೋಗದ ಒಂದು ಲಕ್ಷಣ ಯಾವ ಸಮಯದಲ್ಲಿ ಬರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ನಮ್ಮ ರೈತರು ಅಂತ ಹೇಳ್ತಾರೆ ಮೇಡಮ್? ಬೂದು ರೋಗ ಇದು ಸಹಿತ ಒಂದು ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ, ಬಂದ್ರೂ ಸಹಿತ ಇದರದ್ದು ರೋಗದ ತೀವ್ರತೆಯನ್ನ ನಾವು ಯಾವಾಗ ಕಂಡು ಬರಬಹುದು ಅಂತಂದ್ರೆ, ಈಗ ಪ್ರೆಸೆಂಟ್ ಈ ನಮ್ದು ಡಿಸೆಂಬರ್ ತಿಂಗಳಲ್ಲಿ ಏನಾದ್ರೂ ನಮಗೆ ಡ್ರೈ ವೆದರ್, ಸ್ವಲ್ಪ ವಾತಾವರಣದಲ್ಲಿ ಒಣ ಗಾಳಿ ಮತ್ತೆ ಸ್ವಲ್ಪ ತೇವಾಂಶ ಇದ್ದಾಗ ಮತ್ತೆ ಬಿಸಿಲಿನ ಒಂದು ವಾತಾವರಣ ಇತ್ತು ಅಂತಂದ್ರೆ ಹೆಚ್ಚಾಗಿ ಈ ಬೂದು ರೋಗನ ಕಂಡು ಬರಬಹುದು. ಇದು ಸ್ವಲ್ಪ ತೊಗರಿ ಬೆಳೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರಬಹುದು. ಈ ರೋಗ ಕಂಡು ಬಂದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ರೋಗ ಏನಾಗುತ್ತೆ ಅಂತಂದ್ರೆ ಒಂದು ಬೆಳೆಗಳ ಕೆಳಭಾಗದಲ್ಲಿ ಬೂದಿಕಾರ ಒಂದು ಬೆಳವಣಿಗೆಯನ್ನ ಕಂಡು ಬರಬಹುದು. ಆಮೇಲೆ ಇದು ಏನಾದ್ರೂ ನಮ್ಮ ಬೆಳೆಗಳ ಹೂ ಬಿಡುವಿಕೆ ಮತ್ತೆ ಏನಾದ್ರೂ ಕಾಳುಗಳನ್ನ ಕಟ್ಟೋ ಸಮಯದಲ್ಲಿ ಬಂತು ಅಂದ್ರೆ ಉದುರಿಕೆಯನ್ನ ಕಾಣಿಸ್ತೇವೆ ನಾವು. ಹಾಗಾಗಿ ಈ ಪ್ರಾರಂಭಿಕ ಹಂತದಲ್ಲಿ ತಮಗೇನಾದ್ರೂ ಕಂಡು ಬಂತು ಅಂತಂದ್ರೆ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕವನ್ನು ಅಥವಾ ಕೆಲವೊಂದು ಇವನ್ ಬಯೋಕಂಟ್ರೋಲ್ ಏಜೆಂಟ್ಗಳನ್ನು ಇದಾವೆ, ರೋಗ ನಿರೋಧಕ ಇರುವಂತ ಬಯೋಕಂಟ್ರೋಲ್ ಏಜೆಂಟ್ಗಳಿದಾವೆ, ಅವನು ಸಹಿತ ಸ್ಪ್ರೇ ಮಾಡ್ಬಿಡ್ಬಹುದು. ಈ ಶಿಲೀಂಧ್ರ ನಾಶಕಗಳಂತಂದ್ರೆ ಈಗ ನಿಮ್ಗೆ ಕರಗುವ ರಂಜಕ ಅಂತ ಸಿಗುತ್ತೆ, ಚೀಪ್ ಆಗಿ ಅವೈಲೇಬಲ್ ಸಿಗುತ್ತೆ ನಮಗೆ, ಎಲ್ಲಾ ಇದರಲ್ಲಿ ಲಭ್ಯವಿರುವಂತ ಒಂದು ಶಿಲೀಂಧ್ರ ನಾಶಕ. ಅದನ್ನ 3 ಗ್ರಾಂ ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬಹುದು. ಇನ್ನೊಂದು ಅಂತಂದ್ರೆ ಯಾವುದೇ ತರನಾದ ಈ ಹೆಚ್ಚಾಗಿ ನಾವು ಏನು ಅಂತ ಹೇಳಿ ಟ್ರೈಸೋಲ್ಸ್ ಅಂತ ಕೆಮಿಕಲ್ಸ್ ಬರ್ತಿದ್ದಾವೆ, ಯಾವುದೇ ತರನಾದ ಹೆಕ್ಸಾಕೊನೋಸೋಲ್ ಕಾಂಟಾಫ್ ಅಂತ ಅವೈಲೇಬಲ್ ಆಗ್ತಾ ಇದೆ, ಆಮೇಲೆ ಡೈಫೆನ್ಕೊನೋಸೋಲ್ ಸ್ಕೋರ್ ಅಂತ ಇದೆ, ಅದನ್ನ 1 ml ನ 1 ಲೀಟರ್ಗೆ ಬಳಸಿ ಸಿಂಪರಣೆ ಮಾಡಿದ್ರ ಅಂತಂದ್ರೆ ನಮಗೆ ಇಳುವರಿ ಕಡಿಮೆ ಪ್ರಮಾಣ ಬರುವುದನ್ನ ತಡೆಗಟ್ಟಬಹುದು. ಇದು ಒಂದು. ಆಮೇಲೆ ಕೆಲವೊಂದು ಇದು ಬಯೋಕಂಟ್ರೋಲ್ ಅಂತ ಹೇಳಿದ್ನಲ್ವಾ, ಇದಕ್ಕೆ ಆಗಿ ಆಂಪಿಲೋಮೈಸಿಸ್ ಕ್ವಿಸ್ಕ್ವಾಲಿಸ್ ಅಂತ ಒಂದು ಬಯೋಕಂಟ್ರೋಲ್ ಏಜೆಂಟ್ ಇದೆ. ಸೊ ಅದನ್ನ ಅಂದ್ರೆ ಜೈವಿಕ ಒಂದು ಅಣು, ಅದನ್ನ 1 ಲೀಟರ್ಗೆ 5 ಗ್ರಾಂ ಅಥವಾ 10 ಗ್ರಾಂ ಅನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಏನಂದ್ರೆ ಈ ರೋಗವನ್ನ ಸಹಿತ ನಾವು ತಡೆಗಟ್ಟಬಹುದು. ಬಟ್ ಇದು ರೈತರ ಹೊಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುವಂತ ಒಂದು ರೋಗ. ಮೇಡಮ್, ಈಗ ಮುಖ್ಯವಾಗಿ ಸ್ವರ್ಗ ರೋಗದ ಬಗ್ಗೆ ಹೇಳಿದ್ರೆ, ಬೂದು ರೋಗದ ಬಗ್ಗೆ ಹೇಳಿದ್ರೆ, ಇನ್ನೊಂದು ಇತ್ತೀಚೆಗೆ ನಮ್ಮ ರೈತರು ಸಾಕಷ್ಟು ಜನ ಈ ತೊಗರಿ ಬೆಳೆಯಲ್ಲಿ ಗೊಡ್ಡು ಗಿಡಗಳು ಬಿಡ್ತವೆ ಅಂದ್ರೆ ಗೊಡ್ಡು ಗಿಡದ ರೋಗ ಅಂತ ಹೇಳ್ತಾರೆ, ಇದ್ರ ಲಕ್ಷಣ ಯಾವ ರೀತಿ ಇರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಗೊಡ್ಡು ರೋಗ ಅಂತ ಏನ್ ಹೇಳ್ತೀವಲ್ಲ, ಈ ಗೊಡ್ಡು ರೋಗ ಅನ್ನೋದು ಒಂದು ತುಂಬಾ ಸಿವಿಯರ್ ಆಗಿ ಬರುವಂತ ರೋಗ. ಎಲ್ಲೆಲ್ಲಾದ್ರೂ ತಮಗೆ ರೋಗದ ಲಕ್ಷಣಗಳು ಗ್ರೀನು ಮತ್ತು ಹಳದಿ ಯಾವ್ದಾದ್ರೂ ಪ್ಯಾಚ್ ಆಗಿ ತಮಗೆ ಗಿಡಗಳಲ್ಲಿ ಕಂಡು ಬಂತು ಅಂತಂದ್ರೆ, ನಿಮಗೇನಂದ್ರೆ ಇಮಿಡಿಯೇಟ್ ಆಗಿ ಗಿಡಗಳನ್ನ ಕಿತ್ತೋಗಿತಾ ಇರ್ಬೇಕು. ಕಿತ್ತೋಗಿತ್ತಿರ್ಬೇಕು ಅಂದ್ರೆ ಹೆಂಗೆ ಅಂದ್ರೆ ಸುಟ್ಟಾಗ್ತಾ ಇರ್ಬೇಕು, ಸುಟ್ಟಾಕಿದ್ರೆ ಮಾತ್ರ ಆ ರೋಗಾಣು ನಾಶ ಆಗುತ್ತೆ. ನೀವೆಲ್ಲೋ ಕಿತ್ತೋಗದ್ ಬಿಟ್ರೆ ಅಂದ್ರೆ ಆಮೇಲೆ ಒಂದು ಮತ್ತೆ ನುಸಿ ಅದ್ರ ಮೇಲೆ ತಿಂದು ಮತ್ತೆ ಇನ್ನೊಂದು ಹೆಲ್ದಿ ಸಸ್ಯಕ್ಕೆ ಹರಡುವಂತದ್ ಮಾಡುತ್ತೆ. ಹಾಗಾಗಿ ಈ ರೋಗ ಅನ್ನೋದು ಏನಿದೆ ಅಲ್ಲ, ಇದು ಪ್ರಮುಖವಾದ ರೋಗ. ರೈತರು ಇದಕ್ಕೆ ಹೆಚ್ಚಾಗಿ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಈ ರೋಗಕ್ಕೆ ನಾವು ಪ್ರಮುಖವಾಗಿ ಯಾವ ತರನಾಗಿ ತಡೆಗಟ್ಟಬಹುದು ಅಂತಂದ್ರೆ, ಒಂದು ಮೇಜರ್ ಆಗಿ ರೋಗ ಪೀಡಿತ ಗಿಡಗಳನ್ನ ಕಿತ್ತಾಕ್ಬೇಕು, ರೋಗ ಪೀಡಿತ ಕಿತ್ತಾಕಿ ಸುಟ್ಟಾಕ್ಬೇಕು. ಆಮೇಲೆ ಇದು ಒಂದು ಮೈಟ್ದಿಂದ ಹರಡುವಂತ ರೋಗ ಅಂತ ಹೇಳಿದೆ. ಸೊ ಹಂಗಾಗಿ ಮೇಜರ್ ಆಗಿ ಆ ಮೈಟ್ ಅನ್ನ ನಾವು ಕಂಟ್ರೋಲ್ ಮಾಡಬೇಕು. ಈ ಗಿಡದಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಎಲೆಗಳ ಕೆಳಭಾಗದಲ್ಲಿ ನಾವು ಕೆಂಪು ಕಲರ್ ಒಂದು ಸಣ್ಣ ಪುಡಿ ಆಕಾರದಲ್ಲಿ ನಾವು ಕಂಡು ಬರಬಹುದು, ಮೈಟ್ಗಳು ಕಾಣಿಸುತ್ತವೆ, ಕಣ್ಣಿಗೂ ಸಹಿತ ಕಾಣಿಸುತ್ತೆ. ಸೊ ಹಂಗಾಗಿ ನಾವೇನು ಅಂತಂದ್ರೆ ಇದನ್ನ ತಡೆಗಟ್ಟಬೇಕು. ಇದನ್ನ ಯಾವ ತರದಾಗ ತಡೆಗಟ್ಟಬೇಕು ಅಂದ್ರೆ, ನಾನು ಈಗ ಬೂದಿ ರೋಗಕ್ಕೆ ನಿಮಗೆ ಸಲ್ಫರ್ ಅಂತ ಒಂದು ಹೇಳಿದೆ, ಅದನ್ನ ಸ್ಪ್ರೇ ಮಾಡಿದ್ರೆ ಏನಂತಂದ್ರೆ ನೀವು ಮೈಟನ್ನು ತಡೆಗಟ್ಟಬಹುದು, ಜೊತೆಗೆ ಬೂದಿ ರೋಗನೂ ಸಹಿತ ತಡೆಗಟ್ಟಬಹುದು. ಇದು ಒಂದು ಮೇಜರ್ ಆಗಿ ಕಂಟ್ರೋಲ್ ಮಾಡುವಂತ ವಿಧಾನ. ಅದಲ್ದೇನು ಇನ್ನೂ ಸಹಿತ ಕೆಲವೊಂದು ಮೈಟಿಸೈಡ್ಸ್ ಅಂತ ಇದಾವೆ, ಅಕ್ಯಾರಿಸೈಡ್ಸ್ ಅಂತ ಹೇಳ್ತೀವಿ ನಾವು, ಅಕ್ಯಾರಿಸೈಡ್ಸ್ ಇದಾವೆ. ಫೆನಸಾಕ್ವೀನ್ ಅಂತ ಇದೆ, 1 ml/L ನ ಯೂಸ್ ಮಾಡಬಹುದು, ಅಥವಾ ಇನ್ನೊಂದು ಪ್ರೊಪರ್ಗೈಟ್ ಅಂತ ಬರುತ್ತೆ, ಅದನ್ನ 2 ml/L ಯೂಸ್ ಮಾಡಿಕೊಂಡು ಈ ಮೈಟ್ ಅನ್ನ ನಾವು ತಡೆಗಟ್ಟಬಹುದು. ಅದಲ್ದೇನೆ ಕೆಲವೊಂದು ರೋಗ ನಿರೋಧಕ ತಳಿಗಳಿದಾವೆ, ಈಗ ನಾನು ವಿಲ್ಟಿಗೆ ಸೊರಗು ರೋಗಕ್ಕೆ ಹೇಳಿದ್ನಲ್ಲ, ಸೊ ಅದೇ ತರನಾಗಿ ರೋಗ ನಿರೋಧಕ ತಳಿಗಳಿದಾವೆ. ಅದ್ ಯಾವುದು ಅಂತಂದ್ರೆ BSMR 736, ICP 8863, ಆಮೇಲೆ LRG 105, LRG 41. ಇದು ರೋಗ ನಿರೋಧಕ ತಳಿಗಳನ್ನು. ಅಂಡ್ ರೋಗ ನಿರೋಧಕ ತಳಿಗಳು ಏನಾದ್ರೂ ಲಭ್ಯವಿದ್ದಲ್ಲಿ ತಮ್ಮ ಭಾಗದಲ್ಲಿ ಬೆಳೆದ್ರೆ ನಾವು ಸೊರಗು ರೋಗ ಪ್ಲಸ್ ಮತ್ತೆ ಗೊಡ್ಡು ರೋಗಕ್ಕೆ ಏನು ಅಂತಂದ್ರೆ ಒಂಥರ ಬೂಸ್ಟ್ ಮೆಕ್ಯಾನಿಸಮ್ ಆಗಿ ನಾವು ಹೊಲದಲ್ಲಿ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ರೋಗವನ್ನ ಕಡಿಮೆ ಮಾಡಬಹುದು. ಪ್ರಮುಖ ಇನಿಷಿಯಲ್ ಬೆಳೆಯುವ ಹಂತದಲ್ಲೇನೆ ಇವೆರಡು ತಲೆಯಲ್ಲಿ ಇರ್ಬೇಕು, ರೈತರ ತಲೆಯಲ್ಲಿ. ಒಂದು ಕಪ್ಪು ಮಣ್ಣಿತ್ತು ಅಂತಂದ್ರೆ ಆ ಭಾಗಕ್ಕೆ FYM ಜೊತೆಗೆ ಟ್ರೈಕೋಡರ್ಮ ಬಳಸುವಂತಹದ್ದು. ಇದು ಗೊಡ್ಡು ರೋಗಕ್ಕೆ ಏನಾದ್ರೂ ಎರಡಕ್ಕೂ ಸರಿ ಸಗ್ಮ ಇರುವಂತ ತಳಿಗಳನ್ನ ಬಳಸಿ ನಾವು ನಿರ್ವಹಣೆ ಮಾಡಬಹುದು. ಮೇಡಮ್, ಇದುವರೆಗೂ ಈ ಸೊರಗು ರೋಗ, ಬೂದು ರೋಗ ಮತ್ತು ಗೊಡ್ಡು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಇನ್ನ ಎರಡು ರೋಗಗಳು, ಈ ಹಳದಿ ರೋಗ ಮತ್ತು ಹೂಗೊಂಚಲ ರೋಗ ಅಂತ ಹೇಳಿದ್ರಿ, ಇದು ಯಾವ ಹಂತದಲ್ಲಿ ಕಂಡು ಬರುತ್ತೆ, ಇದರ ಲಕ್ಷಣ ಯಾವ ರೀತಿ ಇರುತ್ತೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಮೇಡಮ್? ಈ ಹಳದಿ ರೋಗ ಮುಂಚೆ ಏನಾಗಿತ್ತು ಅಂದ್ರೆ ಇದು ಬರ್ತಾ ಇರಲಿಲ್ಲ, ಹಳದಿ ನಂಜಾಣು ರೋಗ. ಇದು ಯಾವುದಕ್ಕೆ ಅಂತಂದ್ರೆ ಹೆಸರು ಮತ್ತು ಉದ್ದಿಗೆ ಸೀಮಿತವಾಗಿತ್ತು. ಬಟ್ ಈಗ ಏನಾಗಿದೆ ಅಂತಂದ್ರೆ, ನಾವು ಇಲ್ಲಿ ನೋಡಿರೋ ಪ್ರಕಾರ ಚಿತ್ರದುರ್ಗ ಭಾಗದಲ್ಲಿ ಈ ರೋಗ ಕಂಡು ಬರ್ತಾ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಚಳ್ಳಕೆರೆ ಮತ್ತೆ ಆ ಭಾಗದಲ್ಲಿ ಈ ರೋಗ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇದು ಯಾವ ತರನಾಗಿರುತ್ತೆ ಅಂದ್ರೆ, ಈ ರೋಗದ ಲಕ್ಷಣ ಇದು ಬೆಳೆಯುವ ಯಾವ ಹಂತದಲ್ಲಿ ಬೇಕಾದ್ರೂ ಸಹಿತ ಬರಬಹುದು. ಮೇಜರ್ಲಿ ಏನಂದ್ರೆ ಎಲೆಗಳ ಭಾಗಕ್ಕೆ ಕಂಡು ಬರುತ್ತದೆ. ಇಲ್ಲಿ ಏನಂತಂದ್ರೆ, ಎಲೆಗಳು ಹಳದಿ ಮತ್ತು ಹಸಿರು ಎಲೆಗಳನ್ನ ನಾವು ಕಂಡು ಬರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತು ಅಂತಂದ್ರೆ ನಾವು ಏನಾಗುತ್ತೆ ಅಂತಂದ್ರೆ, ಪತ್ರಹರಿತಿನ ನಾವು ಅದ್ರದ್ದು ಇದರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನೇ ತಡೆಗಟ್ಟುಬಿಡುತ್ತೆ. ಹಂಗಾಗಿ ಇದು ಈ ರೋಗಗಳು ಕಂಡು ಬಂದ್ರೂ ಸಹಿತ ನಾವು ಈ ರೋಗಗಳ ಪೀಡಿತ ಗಿಡಗಳನ್ನ ಮೊದಲನೇ ಹಂತ ಅಂದ್ರೆ ಕಿತ್ತಾಕೋದು, ರೋಗ ಪೀಡಿತ ಗಿಡಗಳನ್ನ ಕಿತ್ತಾಕೋದು. ಆಮೇಲೆ ಇದು ಯಾವ ಹಂತದಲ್ಲಿ ಬೇಕಾದ್ರೂ ಸಹಿತ ಬರಬಹುದು ಗಿಡಗಳಿಗೆ. ಆಮೇಲೆ ಇನ್ನೊಂದು, ಇದು ನಂಜಾಣು ರೋಗ ಆಗಿರೋದ್ರಿಂದ ಈ ರೋಗವು ಒಂದು ಬಿಳಿ ನೊಣದಿಂದ ಪಸರಿಸಲ್ಪಡುತ್ತದೆ. ಬಿಳಿ ನೊಣ, ಅದನ್ನ ನಾವೇನಂತ ಹೇಳ್ತೀವಿ, ವೈಟ್ ಫ್ಲೈ ಅಂತ ಹೇಳ್ತೀವಿ. ವೈಟ್ ಫ್ಲೈ ಅದು ಯಾವುದು ಅಂತಂದ್ರೆ, ಬೆಮಿಶಿಯಾ ಟಬಾಸಿ ಅಂತ ಹೇಳ್ತೀವಿ ಆ ಬಿಳಿ ನೊಣ. ಸೊ ಮೇಜರ್ ಆಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ರೋಗ ಪೀಡಿತ ಗಿಡಗಳನ್ನ ಕಿತ್ತಾಕಿ ಸುಟ್ಟಾಕ್ಬೇಕು, ಯಾಕಂದ್ರೆ ಇದು ನಂಜಾಣು ರೋಗ ಆಗಿರೋದ್ರಿಂದ. ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಈ ಬಿಳಿ ನೊಣವನ್ನ ಹತೋಟಿ ಮಾಡ್ಬೇಕು. ಈ ಬಿಳಿ ನೊಣ ಒಂದು ಏನಂತಂದ್ರೆ, ನಾವು ಸಕ್ಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ. ಸಕ್ಕಿಂಗ್ ಅಂದ್ರೆ ರಸ ಹೀರುವ ಕೀಟಗಳು ಅಂತ ಹೇಳ್ತೀವಿ. ಸೊ ರಸ ಹೀರುವ ಕೀಟಗಳಿಗೆ ಯಾವುದೇ ಒಂದು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಇದನ್ನ ತಡೆಗಟ್ಟಬಹುದು. ಎಲ್ಲೆಲ್ಲಾದ್ರೂ ನೀವು ಹೊಲದಲ್ಲಿ ಏನಾದ್ರೂ ಬಿಳಿ ನೊಣ ಕಂಡು ಬಂತು ಅಂತಂದ್ರೆ, ಇಮಿಡಿಯೇಟ್ ಆಗಿ ನೀವು ಈ ಕೀಟನಾಶಕಗಳಾದಂತಹ, ಈಗ ರೈತರು ಹೆಚ್ಚಾಗಿ ಬಳಸ್ತಾರೆ ಇಮಿಡಾಕ್ಲೋಪ್ರಿಡ್ ಅಂತ, ಎಲ್ರಿಗೂ ಗೊತ್ತೇ ಇದೆ. ಇಮಿಡಾಕ್ಲೋಪ್ರಿಡ್ ನ 1 ಲೀಟರ್ಗೆ 1/2 ml ಹಾಕಿ ಸಿಂಪರಣೆ ಮಾಡಬಹುದು. ಇಮಿಡಾಕ್ಲೋಪ್ರಿಡ್ ಏನಾದ್ರೂ ಸಿಗ್ತಾ ಇರಲಿಲ್ಲ ಅಂತಂದ್ರೆ, ಇನ್ನೊಂದು ಎಸಿಟಮಾಪ್ರಿಡ್ ಅಂತ ಸಿಗುತ್ತೆ, ಆ ಕೆಮಿಕಲ್ ನ 1 ml/L ಬೆರೆಸಿ ಸಿಂಪರಣೆ ಮಾಡಿದ್ರೆ ನಾವು ಬಿಳಿ ನೊಣವನ್ನು ತಡೆಗಟ್ಟಬಹುದು. ಬಿಳಿ ನೊಣವನ್ನು ತಡೆಗಟ್ಟಿದ್ರೆ ಏನಂದ್ರೆ, ಈ ರೋಗವನ್ನು ಸಹಿತ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಹೂಗೊಂಚಲು ಅಂತ ರೋಗ ಅಂತ ಹೇಳಿದೆ. ಈ ಹೂಗೊಂಚಲು ರೋಗ ಏನಂತಂದ್ರೆ, ಇದು ಸಹಿತ ಏನು ಅಂತಂದ್ರೆ, ಒಂದು ಫೈಟೋಪ್ಲಾಸ್ಮಾ ಅಂತ ಹೇಳ್ತೀವಿ. ಇದು ಒಂದು ಬ್ಯಾಕ್ಟೀರಿಯಾನು ಅಲ್ಲ, ವೈರಸ್ಸು ಅಲ್ಲ, ಶಿಲೀಂಧ್ರನು ಅಲ್ಲ, ಇದು ಅಂದ್ರೆ ಫೈಟೋಪ್ಲಾಸ್ಮಾ ಇಂದ ಬರುವಂತ ರೋಗ. ಏನಂತ ಆಗುತ್ತೆ ಅಂದ್ರೆ, ಈಗ ನಮ್ಮ ಸಸ್ಯ ಸಂತಾನೋತ್ಪತ್ತಿ ಮೇಘ ಅಂತಂದ್ರೆ, ಈಗ ಹೂವು ಮತ್ತೆ ಪಾಡ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಆ ಕಾಯಿ ಬಿಡುವ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲಾ ಹೂಗಳು ಕನ್ವರ್ಟ್ ಆಗಿ ನಮಗೆ ಲೀಫ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಎಲೆಗಳ ತರನಾಗಿ ತಿರುಗಲ್ಪಡುತ್ತವೆ. ಅಂದ್ರೆ ಹೂ ಆಗ್ಬೇಕಾಗಿರುವುದನ್ನ ಎಲೆಗಳು ಆಗಿ ಮಾರ್ಪಾಡಾಗುತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ, ಫಿಲ್ಲೋಡಿ ಅಥವಾ ಎಲೆಗೊಂಚಲು ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒಂದು ಏನು ಫೈಟೋಪ್ಲಾಸ್ಮಾ ಆಗಿರೋದ್ರಿಂದ, ಇದು ಸಹಿತ ಒಂದು ಲೀಫ್ ಹಾಪರ್ ಅಂತ ಹೇಳ್ತೀವಿ, ಕೀಟದಿಂದ ಹರಡಲ್ಪಡುತ್ತೆ, ಲೀಫ್ ಹಾಪರ್ ಅಂತ ಹೇಳ್ತೀವಿ. ಇದನ್ನ ನಾವು ಸಹಿತ ಈಗ ಏನು, ನಾವು ಹಳದಿ ನಂಜಾಣಕ್ಕೆ ಏನಾದ್ರೂ ನಾವು ಕಂಟ್ರೋಲ್ ಮೇಜರ್ಸ್ ಅಂತ ಹೇಳಿದ್ನಲ್ಲ, ಇಮಿಡಾಕ್ಲೋಪ್ರಿಡ್ ಅಥವಾ ಎಸಿಡಮಾಪ್ರಿಡ್, ಅದನ್ನು ಸಹಿತ ಬಳಸಿ ಇದನ್ನ ನಾವು ಹತೋಟಿಯಾಗಿ ಮಾಡಬಹುದು. ಇದು ಏನಾದ್ರೂ ಕಂಡು ಬಂತು ಅಲ್ಲಿ, ಎಲ್ಲೆಲ್ಲಾದ್ರೂ ನಿಮಗೆ ಗೊಂಚಲು ಗೊಂಚಲು ಗೊಂಚಲು ಗೊಂಚಲು ಏನಾದ್ರೂ ಕಂಡು ಬಂತು ಅಂತಂದ್ರೆ, ಆ ಗಿಳಗಳನ್ನ ಕಿತ್ತು ಬಿಡಬಹುದು. ಲೈಕ್ ಏನಂದ್ರೆ, ನಿಪ್ಪಿಂಗ್ ಅಂತ ಏನು ಒಂದು ಪ್ರಾಕ್ಟೀಸ್ ಇದೆ ಅಲ್ಲ, ನಿಪ್ಪಿಂಗ್ ಮಾಡಿ, ನಿಪ್ಪಿಂಗ್ ಮಾಡಿದ್ರೆ ಆ ಭಾಗನ ತೆಗೆದ್ಬಿಟ್ರೆ, ಸೊ ಆ ಭಾಗದಿಂದ ಹರಡುವಂತ, ಮೇಜರ್ಲಿ ಇದು ಟಾಪ್ ಪೋರ್ಷನ್ ಬರುತ್ತೆ, ಟಾಪ್ ಪೋರ್ಷನ್, ಆ ಪೋರ್ಷನ್ ನಾವು ನಿಪ್ ಮಾಡಿಬಿಟ್ವಿ ಅಂತಂದ್ರೆ, ನಾವು ಈ ರೋಗವನ್ನ ತಡೆಗಟ್ಟಬಹುದು. ಜೊತೆಗೆ ಒಂದು ಯಾವ್ದಾದ್ರೂ ಒಂದು ಕೀಟನಾಶಕವನ್ನ ಸಿಂಪರಣೆ ಮಾಡಿದ್ರು ಸಹಿತ ಈ ರೋಗವನ್ನು ತಡೆಗಟ್ಟಬಹುದು. ಮೇಡಮ್, ಇಲ್ಲಿವರೆಗೂ ತೊಗರಿ ಬೆಳೆಯಲ್ಲಿ ಕಂಡು ಬರುವಂತ ಪ್ರಮುಖ ರೋಗಗಳು, ಅವರ ನಿರ್ವಹಣೆ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಇನ್ನೊಂದು ಬೆಳೆ ಅಂದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೀತಿರ್ತಕ್ಕಂಥದ್ದು ಕಡಲೆ ಬೆಳೆ. ಈಗ ನಮ್ಮ ರೈತ ಅಲೆ ಬಿತ್ತನೆ ಮಾಡಿ ಕೆಲವರು 15 ದಿವಸ 20 ದಿವಸ 1 ತಿಂಗಳು ಬೆಳೆ ಕಾಣ್ತಾ ಇದೆ ನಮ್ಮ ರೈತರು. ಈ ಕಡಲೆ ಬೆಳೆಯಲ್ಲಿ ಪ್ರಮುಖವಾಗಿ ಯಾವ್ಯಾವ ತರ ರೋಗಗಳು ಬರ್ತವೆ, ಅದನ್ನ ಯಾವ ಹಂತದಲ್ಲಿ ಬರ್ತವೆ, ಯಾವ ರೀತಿ ನಿರ್ವಹಣೆ ಮಾಡೋದ್ರಿಂದ ನಮ್ಮ ರೈತರು ಈ ಕಡಲೆ ಬೆಳೆಯನ್ನ ಯಶಸ್ವಿಯಾಗಿ ಬೆಳಕೋಬಹುದು ಅಂತ ಹೇಳ್ತಾರೆ ಮೇಡಮ್? ಕಡಲೆ ಭಾಗದಲ್ಲಿ ಈಗ ಮುಂಚಿತವಾಗಿ ನಮಗೆ ತೊಗರಿ ಬೆಳೆಯಲ್ಲಿ ಮಾಹಿತಿಯನ್ನು ಒದಗಿಸ್ಕೊಟ್ಟೆ, ಈಗ ಕಡಲೆ ಬೆಳೆಯಲ್ಲೂ ಸಹಿತ ಏನಂತಂದ್ರೆ ಇದು ಒಂದು ನಾವು ಏನು ಅಂದ್ರೆ ಹಿಂಗಾರಿ ಬೆಳೆಯಾಗಿ ಬೆಳೆಯುವಂತ ಬೆಳೆ. ಆಮೇಲೆ ಇದನ್ನ ಹೆಚ್ಚಾಗಿ ನಮ್ಮ ರೈತರು ಎಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಬೆಳೀತಾರೆ, ಅದ್ ಬಿಟ್ರೆ ಅದು ಹೆಚ್ಚಾಗಿ ಕಪ್ಪು ನೆಲದಲ್ಲಿ ಬೆಳೀತಾರೆ. ಇತ್ತೀಚೆಗೆ ರೈತರು ಕೆಂಪು ನೆಲದಲ್ಲೂ ಸಹಿತ ಬೆಳೀತಾ ಇದ್ದಾರೆ. ಇದರಲ್ಲಿ ಮೇಜರ್ ಆಗಿ ಬರುವಂತ ಒಂದು ರೋಗಗಳಂತಂದ್ರೆ ಸೊರಗು ರೋಗ, ಆಮೇಲೆ ತುಕ್ಕು ರೋಗ, ಆಮೇಲೆ ಇನ್ನೊಂದು ಬೇರುಕೊಳೆ ರೋಗ. ಈ ರೋಗಗಳು ಪ್ರಮುಖವಾಗಿ ಕಂಡು ಬರ್ತದೆ. ಮೇಜರ್ ಆಗಿ ಬರುವಂತದ್ದು ಅಂತಂದ್ರೆ ಸೊರಗು ರೋಗ ಇಲ್ಲಿ. ಯಾಕಂದ್ರೆ ಇದು ಒಂದೇನಾಗುತ್ತೆ ಅಂದ್ರೆ ಇದನ್ನ ಬೆಳೆಯೋದು ನಾವು ಹಿಂಗಾರಿ ಬೆಳೆಯಾಗಿರ್ತೀವಲ್ವಾ, ಹಿಂಗಾರಿ ಬೆಳೆಗೆ ನಮಗೆ ಒಂದು ಮಳೆ ಆದ್ರೆ ಸಾಕು ಈ ರೋಗ ಬರಬೇಕು ಅಂದ್ರೆ. ಒಂದು ಮಳೆ ಆಯ್ತು ಅಂದ್ರೆ ಆ ಮಣ್ಣಿನ ತೇವಾಂಶ ಏನಿರುತ್ತಲ್ಲ ಅದು ಸಫಿಶಿಯಂಟ್ ಆಗುತ್ತೆ ನಮ್ ಕಡಲೆ ಬೆಳೆಗೆ ಬೆಳೆಯಕ್ಕೆ, ಆಯ್ತಾ. ಆಮೇಲೆ ಇನ್ನೊಂದೇನಂದ್ರೆ ಇದು ಹೆಚ್ಚು ಈ ರೋಗ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ನಾವು ಕಪ್ಪು ಮಣ್ಣಿನಲ್ಲಿ ಯಥೇಚ್ಛವಾಗಿ ನೋಡು. ರೋಗದ ತೀವ್ರತೆಯನ್ನ ನಾವು ತುಂಬಾ ನಾವು ಕಪ್ಪು ಮಣ್ಣಿನಲ್ಲಿ ನೋಡಬಹುದು. ಈ ರೋಗಾಣು ಏನ್ ಹೇಳ್ತೀವಿ ಅಂದ್ರೆ ಒಂದು ಶಿಲೀಂಧ್ರ. ನಾನು ಮುಂಚಿತವಾಗಿ ತಮ್ಗೆ ತಿಳಿಸಿದಾಗ ಏನಂತಂದ್ರೆ ಫಿಸೇರಿಯಂ ಅಂತ ಹೇಳಿದೆ, ಇದು ಸಹಿತ ಫಿಸೇರಿಯಂ ಆಕ್ಸಿಸ್ಪೋರಮ್ ನಿಂದ ಬರುವಂತ ಒಂದು ರೋಗ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಬೀಜದಿಂದ ಬೇಕಾದ್ರೂ ಬರಬಹುದು ಅಥವಾ ಮಣ್ಣಿನಿಂದ ಬರಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಮೊದಲನೆಯ ಹಂತದಲ್ಲಿ ಅಥವಾ ಮೊಳೆ ಒಡಕೆಯುವ ಹಂತದಲ್ಲಿ ಅಥವಾ ಬೆಳೆ ಬೆಳೆಯುವ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಎಲೆಗಳು ಕಂಪ್ಲೀಟ್ ಆಗಿ ಹಳದಿ ಬಣ್ಣಕ್ಕೆ ತಿರುಗುವಂತದನ್ನ ನಾವು ನೋಡಬಹುದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ನಾವು ಸೊರಗುವ ರೋಗವನ್ನು ಕಂಡು ಬರಬಹುದು ಈ ನಮ್ಮ ಕಡಲೆ ಬೆಳೆಯಲ್ಲಿ. ಸೊ ಹಂಗಾಗಿ ಇದನ್ನ ನಾವು ಹೇಗೆ ತಡೆಗಟ್ಟಬಹುದು ಅಂತಂತಂದ್ರೆ, ಒಂದು ಈಗ ನಾವು ಇದನ್ನ ಹಿಂಗಾರಿ ಬೆಳೆಯಾಗಿ ತಗೊಂಡಿರೋದ್ರಿಂದ ನಾವು ಮುಂಗಾರಿಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇದನ್ನ ತಿಪ್ಪೆ ಗೊಬ್ಬರ ಹಾಕ್ತಾ ಇರ್ತೀವಿ ಮುಂಗಾರಿಯಲ್ಲಿ. ಸೊ ಆ ಮುಂಗಾರಿ ಗೊಬ್ಬರ ಹಾಕುವಾಗನೇ ನಾವು ಅದ್ರ ಜೊತೆಗೆ ಟ್ರೈಕೋಡರ್ಮ ಏನಾದ್ರೂ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅಂತಂದ್ರೆ ಮೊದಲನೇ ಹಂತದಲ್ಲಿ ಒಂದು ಈ ರೋಗವನ್ನ ತಡೆಗಟ್ಟಬಹುದು. ಯಾಕಂದ್ರೆ ನಾವು ಹಿಂಗಾರಿ ಬೆಳೆಯಲ್ಲಿ ಮತ್ತೇನ ತಿಪ್ಪೆ ಗೊಬ್ಬರನ ಹಾಕೋದಿಲ್ಲ, ಮುಂಗಾರಿಯಲ್ಲೇನೆ ಹಾಕೋದ್ರಿಂದ ನಾವು ಹಿಂಗಾರಿಯಲ್ಲಿ ತಿಪ್ಪೆ ಗೊಬ್ಬರನ ಬಳಸೋದು ಕಡಿಮೆ ಪ್ರಮಾಣ. ಹಾಗಾಗಿ ಮುಂಗಾರಿಯಲ್ಲಿ ಹಾಕುವುದ್ರಿಂದ ಅವಾಗ ಏನಾಗುತ್ತೆ ಅಂದ್ರೆ ಹಿಂಗಾರಿಯಲ್ಲಿ ಆ ಜೀವಾಣುವಿನ ಅಂಶ ಏನಾಗಂದ್ರೆ ಮರು ಉತ್ಪತ್ತಿಯಾಗಿ ಆ ಅಂಶವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನಲ್ಲಿ ನಾವು ನೋಡಬಹುದು. ಇದು ಒಂದು ಮೊದಲನೇ ಹಂತ, ಇದು ರೈತರ ತಲೆಯಲ್ಲಿ ಇರಬೇಕು. ಇನ್ನು ಎರಡನೇದಂತಂದ್ರೆ ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರ ಅಂತಂದ್ರೆ ಇದು ಒಂದು ನಾನು ಹೇಳಿದ್ನಲ್ಲ ಜೀವಾಣುವಿಂದ ಜೈವಿಕ ಶಿಲೀಂಧ್ರ ನಾಶಕದಿಂದ ಯಾವ್ದಂದ್ರೆ ಟ್ರೈಕೋಡರ್ಮ ವಿರಿಡೆ ಅಥವಾ ಟ್ರೈಕೋಡರ್ಮ ಹರ್ಜಿಯಾನಮ್ನ 1 kg 10 grams 1 kg. ಯಾಕಂದ್ರೆ ಈ ಬೀಜದ ಸೈಜ್ ಏನಾದ್ರೂ ದೊಡ್ಡದಿರೋದ್ರಿಂದ ಸೊ 1 kg 10 grams ಅನ್ನ ಮಿಕ್ಸ್ ಮಾಡಿ ನೆರಳಲ್ಲಿ ಒಣಗಿಸಿ ಬಿತ್ತಬಹುದು, ಅಥವಾ ಇಲ್ಲ ಅಂತಂದ್ರೆ ಕಾರ್ಬನ್ ಡೈಸಿಮ್ ಅಂತ ಹೇಳಿದ್ವಿ ಅದನ್ನು ಸಹಿತ 1 kg 2 grams ಮಿಕ್ಸ್ ಮಾಡಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡಬಹುದು. ಇದು ಈ ರೋಗಕ್ಕಿರುವಂತ ಒಂದು ಮೂಲ ಒಂದು ಹತೋಟಿ ಕ್ರಮನೇ ನಾವು ಮುಂಚಿತವಾಗಿ ತಗೊಳ್ಳುವಂತ ಕ್ರಮಗಳು. ಅಂದ್ರೆ ಒಂದು ಮಣ್ಣಿನಲ್ಲಿ ಅಪ್ಲೈ ಮಾಡುವಂತ ಟ್ರೈಕೋಡರ್ಮ ಇರ್ಬೋದು, ಆಮೇಲೆ ಬೀಜೋಪಚಾರ, ಇವೆರಡೂ ನಮಗೆ ಏನು ಅಂತಂದ್ರೆ ಮೊದಲನೇ ಹಂತದಲ್ಲಿ ತಗೊಂಡ್ಬಿಟ್ವಿ ಅಂತಂದ್ರೆ ಏನಾಗುತ್ತೆ ನಾವು ಈ ರೋಗವನ್ನ ಪ್ರಾರಂಭಿಕ ಹಂತದಲ್ಲೇನೆ ನಾವು ಕಡಿಮೆ ಮಾಡಬಹುದು. ಸೊ ಅದಲ್ಲದೆ ಮತ್ತಿನ್ನೇನಾದ್ರೂ ಗಿಡದಲ್ಲಿ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಏನಾದ್ರೂ ಕಂಡು ಬರ್ತಿತ್ತು ಅಂತಂದ್ರೆ ಈ ಗಿಡಗಳನ್ನ ಕಿತ್ತು ಸುಟ್ಟಾಕ್ಬಿಟ್ರೆ ನಾವು ಒಂದು ರೋಗವಿನ ಅಂಶವನ್ನ ಸಹಿತ ನಾವು ಇಲ್ಲಿ ತಡೆಗಟ್ಟಬಹುದು. ಅದಲ್ಲದೆ ಕೆಲವೊಂದು ರೋಗ ನಿರೋಧಕ ತಳಿಗಳಿದಾವೆ ಕಡಲೆ ಬೆಳೆಯಲ್ಲಿ. ಅಣ್ಣಿಗೇರಿ 1 ಅಂತ ಹೇಳ್ತೀವಿ ನಾವು, JG11 ಅಂತ ಹೇಳ್ತೀವಿ. ಸೊ ಈ ರೋಗ ನಿರೋಧಕ ತಳಿಗಳನ್ನು ಸಹಿತ ನಾವು ಬಳಸೋದ್ರಿಂದ ಈ ಒಂದು ರೋಗವನ್ನ ಸಹಿತ ನಾವು ತಡೆಗಟ್ಟಬಹುದು ಕಡಲೆ ಬೆಳೆಯಲ್ಲಿ. ಈ ಕಡಲೆ ಬೆಳೆಯಲ್ಲಿ ಇನ್ನೊಂದು ಪ್ರಮುಖವಾದ ರೋಗ ಅಂದ್ರೆ ತುಕ್ಕು ರೋಗ ಅಂತ ಹೇಳಿದ್ರಿ ಮೇಡಮ್, ಅದು ಯಾವ ಸಮಯದಲ್ಲಿ ಕಂಡು ಬರುತ್ತೆ, ಅದ್ರ ಲಕ್ಷಣ ಯಾವ ರೀತಿ ಇರ್ತದೆ, ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರಾ? ಈ ತುಕ್ಕು ರೋಗ ಅನ್ನೋದು ಹೇಳ್ತೀವಲ್ಲ ನಾವು, ಈ ತುಕ್ಕು ರೋಗ ನಮ್ಮದು ಬಿತ್ತನೆ ಹಂತ ಲೇಟ್ ಆದ್ರೆ ಮಾತ್ರ ಬರುವಂತ ರೋಗ ಈ ತುಕ್ಕು ರೋಗ. ಈಗ ಸಾಮಾನ್ಯವಾಗಿ ರೈತರು ಯಾವ ಇದರಲ್ಲಿ ಬಿತ್ತಾರೆ ಅಂತಂದ್ರೆ ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ 1st week ಅಲ್ಲಿ ನಾವು ಕಡಲೆ ಬೆಳೆಯನ್ನ ಬಿತ್ ಬಿಡ್ತಾರೆ. ಇದು ಏನಾದ್ರೂ ಅಕ್ಟೋಬರ್ 15 ಮೇಲೆ ಏನಾದ್ರೂ ರೈತರು ಬಿತ್ತಿದ್ರು ಅಂತಂದ್ರೆ ಈ ರೋಗ ತುಕ್ಕು ರೋಗವನ್ನ ಕಂಡು ಬರುವಂತದ್ದು ನಾವು ಹೆಚ್ಚಾಗಿ. ಈ ತುಕ್ಕು ರೋಗಕ್ಕೆ ಇನ್ನೊಂದು ಏನು ಅಂತ ಹೇಳ್ತಾರೆ, ಕೆಲವೊಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಕುಂಕುಮ ರೋಗ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಎಲೆಗಳಲ್ಲಿ ಯಾವ ತರ ಅಂದ್ರೆ ಒಂಥರ ಕುಂಕುಮ ಆಚರಿಸಿದಾಗುತ್ತೆ. ಸೊ ಆ ತರನಾಗಿ ಇದನ್ನ ಕುಂಕುಮ ರೋಗ ಅಂತ ಹೇಳ್ತಾರೆ. ಇದು ಕಂಡು ಬಂತು ಅಂದ್ರೆ ತುಂಬಾ ತೀವ್ರ ಪ್ರಮಾಣದಲ್ಲಿ ಕಂಡು ಬರುತ್ತದೆ ಈ ಕಡಲೆ ಬೆಳೆಯಲ್ಲಿ. ಸೊ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಯಾವ ತರ ಅಂತಂದ್ರೆ ಈಗ ರೆಡ್ ಕಲರ್ಡ್ ಅಥವಾ ಕೆಂಪು ಬಣ್ಣದ ಒಂದು ಪಸ್ಚೂಲ್ಸ್ ಅಂತ ಹೇಳ್ತೀವಿ, ಏನಂತಂದ್ರೆ ಕೆಂಪು ಬಣ್ಣದ ಒಂದು ರೈಸ್ಡ್ ಅಂದ್ರೆ ಒಂದು ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಈ ವೃತ್ತಾಕಾರದ ಒಂದು ಕೆಂಪು ಬಣ್ಣದ ಲಕ್ಷಣಗಳನ್ನ ನಾವು ಅಲ್ಲಿ ಕಂಡು ಬರುತ್ತೆ. ಆಮೇಲೆ ಆ ವೃತ್ತಾಕಾರದ ಕೆಂಪು ಒಂದು ಅಂಶದಲ್ಲಿ ನಾವ್ ಏನಂತಂದ್ರೆ ಏನ್ ಶಿಲೀಂಧ್ರ ಏನಿರುತ್ತದೆ, ಶಿಲೀಂಧ್ರದ ಬೆಳವಣಿಗೆಯನ್ನು ಯಥೇಚ್ಛ ಪ್ರಮಾಣದಲ್ಲಿ ಕಂಡು ಬರುತ್ತದೆ ಇದು. ಹಾಗಾಗಿ ಇದು ಬಂತು ಅಂತಂದ್ರೆ ಇಡೀ ಹೊಲವನ್ನೇ ಪಸರಿಸಿ ಬಿಡುತ್ತೆ ತುಂಬಾ ಹಂತವಾಗಿ. ಯಾಕಂದ್ರೆ ಇದು ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಅಂತ ಹೇಳ್ಬೋದು. ಯಾವುದು ಅಂತಂದ್ರೆ ಫಕ್ಸೀನಿಯಾ ಅಂತ ಒಂದು ಹೇಳ್ತೀವಿ. ಈ ಫಕ್ಸೀನಿಯಾ ಒಂದು ಒಂದು ಸ್ಪೋರ್ ಅಂತ ಹೇಳ್ತೀವಿ, ಅದು ಯುರಿಡೋಸ್ಪೋರ್. ಆ ಯುರಿಡೋಸ್ಪೋರ್ ಅಂತಂದ್ರೆ ಅದು ರಿಪೀಟಿಂಗ್ ಸ್ಪೋರ್. ರಿಪೀಟಿಂಗ್ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಉತ್ಪತ್ತಿ ಆಗುವಂತ ಒಂದು ಸ್ಪೋರ್ ಅಂತ ಹೇಳ್ತೀವಿ ನಾವು. ಬೇಗ ಜಮೀನು ಪೂರ್ತಿ ಹರಡ್ಕೊಂಡ್ಬಿಡುತ್ತೆ ಅಂದ್ರೆ ಅದಕ್ಕೆ ವಾತಾವರಣ ಏನಾದ್ರೂ ಒಂದು ಡ್ರೈ ವಾತಾವರಣ ಅಥವಾ ಒಣಗಿದ ಹವೆ ಇತ್ತು ಅಂತಂದ್ರೆ, ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟೆಂಪರೇಚರ್ ಏನಾದ್ರೂ ಕಂಡು ಬಂತು ಈಗ ಹಿಂಗಾರಿನ ಸಮಯದಲ್ಲಿ ಅಂದಾಗ ಈ ರೋಗವನ್ನು ನಾವು ಕಂಡು ಬರ್ತೀವಿ. ಈ ರೋಗ ಕಂಡು ಬಂತು ಅಂದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ ಇದು ತಡೆಗಟ್ಟುಬಿಡುತ್ತೆ. ಹಾಗಾಗಿ ನಮಗೆ ಇಳುವರಿಯನ್ನ ಸಹಿತ ನಾವು ಕಡಿಮೆ ಕಂಡು ಬಂದ್ಬಿಡುತ್ತೆ ಇದರಿಂದ, ಈ ತುಕ್ಕು ರೋಗದಿಂದ. ಹತೋಟಿ ಅಂದ್ರೆ ಯಾವ ರೀತಿ ಮಾಡಬಹುದು ಅಂತ? ಈ ಹತೋಟಿ ಅಂದ್ರೆ ಇದು ಒಂದು ಮಣ್ಣಿನಿಂದ ಬರುವಂತ ರೋಗ ಅಲ್ಲ. ಆಮೇಲೆ ಇದು ಯಾವ ತರ ಹರಣಾಗುತ್ತೆ ಅಂತಂದ್ರೆ ಈಗ ಈ ಗಾಳಿಯಲ್ಲಿರುವಂತ ರೋಗಾಣದಿಂದ ಈ ರೋಗವನ್ನು ಕಂಡು ಬರುತ್ತದೆ. ಈ ಗಾಳಿಯಲ್ಲಿ ಯುರಿಡೋಸ್ಪೋರ್ಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಇದು ಗಾಳಿಯಿಂದ ಹರಡುವಂತದ್ದು. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ ಒಂದು ಆಪ್ಷನ್ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಯಾವ್ದಾದ್ರು ಶಿಲೀಂಧ್ರ ನಾಶಕದ ಒಂದು ಸ್ಪ್ರೇ ತಗೋಬಹುದು. ಇಲ್ಲ ಅಂತಂದ್ರೆ ಬೇವಿನ ಎಣ್ಣೆನು ಸಹಿತ ನಾವು ಸಿಂಪರಣೆ ಮಾಡಬಹುದು. ಬೇವಿನ ಎಣ್ಣೆಯ ಪ್ರಾರಂಭಿಕ ಈಗ ಏನಾದ್ರೂ ಒಂದು ಅಥವಾ ಎರಡು ಎಲೆಗಳಲ್ಲಿ ಎಲ್ಲಾದ್ರೂ ಕಂಡು ಬಂತು ಅಂದ್ರೆ ಒಂದು ಪ್ರಿಕಾಷನರಿ ಮೇಜರ್ ಅಂತ ನಾವ್ ಏನ್ ಹೇಳ್ತೀವಲ್ಲ. ಸೊ ಹಾಗಾಗಿ ಬೇವಿನ ಎಣ್ಣೆನು ಸಹಿತ ನಾವು ಸಿಂಪರಣೆ ಮಾಡಬಹುದು. ಬೇವಿನ ಎಣ್ಣೆ ಸಿಂಪರಣೆ ಮಾಡಬಹುದು. ಆಮೇಲೆ ರೈತರ ಮನೆಯಲ್ಲಿ ಏನಾದ್ರೂ ಹುಳಿ ಮಜ್ಜಿಗೆ ಏನಾದ್ರೂ ಇತ್ತು ಅಂತಂದ್ರೆ ಒಂದ್ ಲೀಟರ್ಗೆ 5 ml ಹುಳಿ ಮಜ್ಜಿಗೆ, 5 ಅಲ್ಲ 10 ml ಬಳಸಿದ್ರು ಏನು ತೊಂದರೆ ಇಲ್ಲ. ಆ 10 ml ನ ಬಳಸಿ ಸಿಂಪರಣೆ ಮಾಡಬಹುದು. ಇಲ್ಲ ಅಂತಂದ್ರೆ ನಿಮಗೆ ತುಂಬಾ ಬೇಗನೆ ಹತೋಟಿ ಆಗ್ಬೇಕು ಅಂತಂದ್ರೆ ಶಿಲೀಂಧ್ರ ನಾಶಕಗಳನ್ನು ಬಳಸಬಹುದು. ಶಿಲೀಂಧ್ರ ನಾಶಕಗಳಂತಂದ್ರೆ ನಾನು ಹೇಳಿದೆ ಇವಾಗ್ಲೇ ಯಾವುದು ವೆಟೆಬಲ್ ಸಲ್ಫರ್ ಅಂತ ಹೇಳಿದೆ, ಕರಗುವ ರಂಜಕ, ಅದನ್ನ 1 ಲೀಟರ್ನಲ್ಲಿ 3 g ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬಹುದು. ಅದಲ್ದೇನೆ ಹೆಕ್ಸಾಕೋನೋಸೋಲ್ ಅಂತ ಇದಾವೆ, ಆ ಸ್ಕೋರ್ ಅಂತ ಸಿಗುತ್ತೆ, ಅದನ್ನ ಇದನ್ ಮಾಡಬಹುದು. ಇತ್ತೀಚೆಗೆ ಒಬ್ರು ಸ್ಟಡಿ ಮಾಡಿ ಇದಕ್ಕೆ ನೇಟಿವೋ ಅಂತ ಹೇಳಿ ಬರ್ತಾ ಇದೆ. ನೇಟಿವೋ ಅಂತಂದ್ರೆ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬುಕೋನೋಸೋಲ್ ಅಂತ ಅವೈಲೇಬಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದನ್ನು ಸಹಿತ 2 ml/L ನ ನಾವು ಗಿಡಗಳಿಗೆ ಸಿಂಪರಣೆ ಮಾಡೋದ್ರಿಂದ ಬೇಗನೆ ಈ ರೋಗವನ್ನು ನಾವು ತಡೆಗಟ್ಟಬಹುದು. ಮತ್ತೆ ಈ ಕಡಲೆ ಬೆಳೆಯಲ್ಲಿ ಇನ್ನೊಂದು ಕೊನೆಯದಾಗಿ ಹೇಳಿದ್ರೆ ಮೇಡಮ್, ಈ ಸ್ವರ್ಗ ರೋಗ ತುಕ್ಕು ರೋಗದ ನಂತರ ಈ ಬೇರು ಕೊಳೆ ರೋಗ ಒಂದು ಕಂಡು ಬರುತ್ತೆ ಅಂತಂದ್ರೆ ಅದು ಯಾವ ಹಂತದಲ್ಲಿ ಕಂಡು ಬರುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಾ? ಈ ಬೇರು ಕೊಳೆ ರೋಗ ಅಂತಂದ್ರೆ ಇದು ಸಹಿತ ಸ್ವಲ್ಪ ಲೇಟ್ ಆಗಿ ಕಂಡು ಬರುತ್ತದೆ. ಪ್ರಾರಂಭಿಕ ಹಂತದಲ್ಲಿ ಸೊರಗ ರೋಗ ಕಂಡು ಬಂದ್ರೆ ಈ ಡ್ರೈ ರೂಟ್ ರಾಟ್ ಅಥವಾ ಬೇರು ಕೊಳೆ ರೋಗ ಅಂತ ಹೇಳ್ತೀವಲ್ಲ, ಇದು ಸ್ವಲ್ಪ ಲೇಟ್ ಆಗಿ ಬರುವಂತದ್ದು ಒಂದು ರೋಗ. ಆಮೇಲೆ ಈ ರೋಗವು ಸಹಿತ ಶಿಲೀಂಧ್ರದಿಂದ ಬರುತ್ತದೆ, ರೋಗಾಣು ಸಹಿತ ಮಣ್ಣಿನಲ್ಲೇ ಇರುತ್ತೆ. ಯಾಕಂದ್ರೆ ಇದು ರೋಗಾಣು ಬಂದ್ಬಿಟ್ಟು ಮ್ಯಾಕ್ರೋಫೋಮಿನ ಫ್ಯಾಸಿಯೋಲಿನ ಅಂತ ಹೇಳ್ತೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಭಾಗ, ಮತ್ತೆ ಅದಕ್ಕೇನಾದ್ರೂ ಬೇಕಾಗುವಂತಹದ ಒಂದು ಬೆಳವಣಿಗೆ ಬೇಕಾದುವಂತಹ ಒಂದು ಕ್ಲೈಮೆಟಿಕ್ ಕಂಡೀಷನ್ ಏನಾದ್ರೂ ಸಿಕ್ಕರೆ ಈ ರೋಗದ ತೀವ್ರತೆಯನ್ನ ನಾವು ಹೆಚ್ಚಾಗಿ ಕಾಣಬಹುದು. ಇದು ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಇದನ್ನ ಡ್ರೈ ರೂಟ್ ರಾಟ್ ಅನ್ನ ಅಥವಾ ಬೇರು ಕೊಳೆ ರೋಗ ಅನ್ನ ಕಂಡು ಬರಬಹುದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೊರಗು ರೋಗದಲ್ಲಿ ನಾವು ಕೊಳೆಯನ್ನ ನೋಡೋದಿಲ್ಲ, ಕೊಳೆ ಆಗದ ನೋಡೋದಿಲ್ಲ. ಅಲ್ಲಿ ಏನಂದ್ರೆ ಸೊರಗು ರೋಗ ರೂಟ್ ಏನಾಗುತ್ತೆ ಅಂದ್ರೆ ರೂಟ್ ಡಿಸ್ಕಲರೇಷನ್ ಆಗಿ ಅಥವಾ ರೂಟ್ ಇಂದ ಒಂದು ಕಲರ್ ಏನಾಗುತ್ತೆ ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಸೊರಗು ರೋಗವಾಗಿ ನೋಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರು ಏನಾಗುತ್ತೆ ಅಂದ್ರೆ ಕೊಳೆ ಆಗುತ್ತೆ, ಬೇರುಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಹೆಚ್ಚಿನ ಒಂದು ನೀರಿನ ಪ್ರಮಾಣ ಏನತ್ತು ಮಣ್ಣಿನಲ್ಲಿ ಇತ್ತು ಅಂತಂದ್ರೆ ತೇವಾಂಶ ಇತ್ತು ಅಂತಂದ್ರೆ ಈ ಕೊಳೆಯನ್ನ ನಾವು ನೋಡಬಹುದು. ಇದು ಹೇಗಂದ್ರೆ ಮಣ್ಣಿನ ತೇವಾಂಶನೂ ಇರಬೇಕು, ಮತ್ತೆ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ಸಹಿತ ನೋಡಬಹುದು, ಏನು ಟೆಂಪರೇಚರ್ ಇರಬೇಕು. ಆ ಹಂತದಲ್ಲಿ ಈ ರೋಗವನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಅಂದ್ರೆ ಪೂರ್ತಿ ಒಂದು ಕಡಲೆ ಬೆಳೆ ಒಂದು ನಾವು ಸೊರಗುವಿಕೆಯನ್ನ ಕಾಣಬಹುದು, ಮತ್ತೆ ಕೊಳೆಯನ್ನ ನೋಡಬಹುದು ಇದರಲ್ಲಿ ಕಡಲೆ ಬೆಳೆಯಲ್ಲಿ. ಇದನ್ನ ನಾವು ಹೇಗೆ ಹಂತ ಹತೋಟಿ ಮಾಡಬೇಕು ಅಂತಂದ್ರೆ ಈಗಾಗಲೇ ನಾನು ತಮ್ಗೆ ತಿಳಿಸ್ಕೊಟ್ಟ ಹಾಗೆ ಸೊರಗು ರೋಗದಲ್ಲಿ ಬೆಳೆಯಲ್ಲಿ ಏನು ನಾವು ಮ್ಯಾನೇಜ್ಮೆಂಟ್ ಅಥವಾ ಹತೋಟಿ ಕ್ರಮಗಳನ್ನು ಫಾಲೋ ಮಾಡ್ತೀವಲ್ಲ, ಅದೇ ತರನಾದ ಹತೋಟಿ ಕ್ರಮಗಳನ್ನು ಇದಕ್ಕೂ ಸಹಿತ ಫಾಲೋ ಮಾಡಿದರೆ ತಡೆಗಟ್ಟಬಹುದು ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಏನು ಅಂತಂದ್ರೆ, ಈ ರೈತರು ಯಾವ ತರನಾಗಿ ಅಂತಂದ್ರೆ, ಈ ಕೆಲವು ರೈತರು ಹೆಚ್ಚಿನ ಇಳುವರಿ ಬರಲಿ ಅಂತ ಹೇಳಿ ತುಂಬಾ ಯೂರಿಯಾ ಅಥವಾ DAP, ಯಾಕಂದ್ರೆ ಈ ಕಡಲೆ ಬೆಳೆಗೆ ಹೆಚ್ಚಿನ ನಮಗೆ ಪೋಷಕಾಂಶಗಳ ಅವಶ್ಯಕತೆನೂ ಇರಂಗಿಲ್ಲ. ಇದಕ್ಕೆ ನಾವು ಒಂದೇನಂದ್ರೆ ಒಂದ್ ಸ್ವಲ್ಪ DAP ಕೊಟ್ಬಿಟ್ರೆ ಸಾಕು. ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಡುವುದ್ರಿಂದ ಏನಾಗುತ್ತೆ ಅಂತಂದ್ರೆ, ರೋಗಾಣುವಿನ ಬೆಳವಣಿಗೆಯನ್ನು ನಾವು ಹೆಚ್ಚಿಸಲ್ಪಟ್ಟಂಗಾಗುತ್ತೆ. ಹಾಗಾಗಿ ಎಷ್ಟು ನಾವು ಪೋಷಕಾಂಶಗಳನ್ನು ಬೆಳೆಗಳಿಗೆ ಕೊಡಬೇಕೋ ಅಷ್ಟೇ ಪ್ರಮಾಣದಲ್ಲಿ ಬೆಳೆಗಳಿಗೆ ಕೊಟ್ರೆ ನಾವು ಏನಂತಂದ್ರೆ ಒಂದು ಲೆವೆಲ್ನ ಹೊಲದಲ್ಲಿ ಮೇಂಟೈನ್ ಮಾಡಬಹುದು, ಮತ್ತೆ ರೋಗಾಣುವನ್ನು ತಡೆಗಟ್ಟಲಿಕ್ಕೂ ಸಹಿತ ಸಹಾಯ ಮಾಡುತ್ತದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮೇಡಮ್, ಈ ತೊಗರಿ ಮತ್ತು ಈ ಕಡಲೆ ಬೆಳೆಯಲ್ಲಿ ಕಂಡುಬರುತ್ತಂತಹ ರೋಗಗಳ ನಿರ್ವಹಣೆ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಯಾವ ರೀತಿ ಸಂಪರ್ಕ ಮಾಡಬಹುದು? ಸಂಪರ್ಕ ಅಂದ್ರೆ, ಇಲ್ಲೇ ತಮಗೆ ಕೆಲವೊಂದು ಬೀಜಗಳ ಉತ್ಪಾದನೆ ಆಗ್ತಾ ಇದೆ ಈ ನಮ್ಮ ಚಿತ್ರದುರ್ಗದಲ್ಲಿ. ಜೋನಲ್ ಅಗ್ರಿಕಲ್ಚರ್ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಕಡಲೆ ಬೀಜಗಳ ಒಂದು ಲಭ್ಯತೆ ಇರೋದ್ರಿಂದ ಸೊ ಅಲ್ಲಿ ಏನಂದ್ರೆ ಇವ್ಯಾಲ್ಯುವೇಷನ್ ಮಾಡಿರ್ತಾರೆ, ಟೆಸ್ಟ್ ಮಾಡಿರ್ತಾರೆ. ಇತ್ತು ಅಂದ್ರೆ ಅದಕ್ಕೆ ರೋಗ ನಿರೋಧಕ ತಳಿಗಳೇನಾಗಿತ್ತು ಅಂದ್ರೆ ಸಂಪರ್ಕಿಸಿ ಬಂದು ತಗೊಂಡು ಹೋಗಬಹುದು. ಆಮೇಲೆ ಇನ್ನೇನಾದ್ರೂ ಇಲ್ಲ ಅಂತಂದ್ರೆ, ಮುಂಚಿತವಾಗಿ ನಾನು ಹೇಳ್ದಂಗೆ ಕಡಲೆ ಬೆಳೆ ಅಂತಂದ್ರೆ ದಯವಿಟ್ಟು ರೈತರು ಏನು ಅಂತಂದ್ರೆ ಬೀಜೋಪಚಾರ ಮಾಡಿ. ಪ್ರಾರಂಭಿಕ ಹಂತದಲ್ಲಿ ನೀವು ಬೀಜೋಪಚಾರ ಮಾಡಿಬಿಟ್ರೆ ಅಂದ್ರೆ ಇನ್ನೇನು ಅದಕ್ಕೆ ನೀವು ಮಾಡೋ ಅವಶ್ಯಕತೆನೆ ಇಲ್ಲ. ಸ್ವಲ್ಪ DAP ಕೊಟ್ಬಿಟ್ರೆ ನಿಮ್ಮ ಒಂದು ಕಡಲೆ ಬೆಳೆ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಬಿತ್ತನೆಯ ಒಂದು ದಿನಾಂಕ ಏನಿದೆ ಅಲ್ಲ, ಅದನ್ನ ತುಂಬಾ ಲೇಟ್ ಆಗಿ ಮಾಡ್ಕೋಬೇಡಿ. ಬಿತ್ತನೆಯ ದಿನಾಂಕ ಏನಾಗುತ್ತೆ ಅಂತಂದ್ರೆ, ಸೆಪ್ಟೆಂಬರ್ ಕೊನೆ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಬಿತ್ತನೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನ ಕಂಡು ಬರಬಹುದು ಅಂತ ತಮಗೆ ತಿಳಿಸ್ಕೊಡ್ತಿದ್ದೇನೆ. ಆಮೇಲೆ ಇನ್ನೇನಾದ್ರೂ ಲೇಟ್ ಆಗಿ ಬಿತ್ತನೆ ಮಾಡಿದ್ರೆ ತುಕ್ಕು ರೋಗದ ಬಾಧೆಯನ್ನು ಕಂಡು ಬರಬಹುದು. ಹಾಗಾಗಿ ಒಂದು ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದ್ರಿಂದ ಮತ್ತು ಬೀಜೋಪಚಾರ ಮಾಡುವುದರಿಂದ ನಾವು ಕಡಲೆ ಬೆಳೆಯಲ್ಲಿ ಬರುವಂತಹ ರೋಗಗಳನ್ನ ಪ್ರಾರಂಭಿಕ ಹಂತದಲ್ಲೇನೆ ಹತೋಟಿ ಮಾಡಬಹುದು. ಹೆಚ್ಚಿನ ತಮಗೇನಾದ್ರೂ ಮಾಹಿತಿ ಬೇಕು ಅಂದ್ರೆ, ನಾನು ಈ ಕೃಷಿ ಮಹಾವಿದ್ಯಾಲಯದಲ್ಲಿ ರೋಗಶಾಸ್ತ್ರಜ್ಞದ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡೋದ್ರಿಂದ ತಾವು ಇಲ್ಲಿ ಬಂದು ಭೇಟಿ ಮಾಡಬಹುದು, ಸಂಪರ್ಕ ಮಾಡಬಹುದು. ಇನ್ನೂ ತಮಗೇನಾದ್ರೂ ಬರಕಾಗದೇ ಇರುವಂತ ಸಂದರ್ಭ ಏನಾಯ್ತು ಅಂದ್ರೆ, ನಾನು ನಿಮ್ಗೆ ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ, ಆ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು. ನನ್ನ ಮೊಬೈಲ್ ನಂಬರ್ ಬಂದು 8748068995. ರೈತ ಬಂಧವರೇ, ಗುರುದೇವಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. ಈ ತೊಗರಿ ಮತ್ತು ಕಡಲೆ ಬೆಳೆಯಲ್ಲಿ ಕಂಡುಬರುವಂತಹ ರೋಗಗಳ ಬಗ್ಗೆ, ಅವುಗಳ ನಿರ್ವಹಣೆ ಬಗ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವರನ್ನು ಸಂಪರ್ಕ ಮಾಡಬಹುದು. 8748068995. ಬಹಳ ಸಂತೋಷ ಮೇಡಮ್. ಇದುವರೆಗೂ ಈ ತೊಗರಿ ಮತ್ತು ಕಡಲೆ ಬೆಳೆಯಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧು ಅವ್ರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು. ಇದುವರೆಗೂ ತೊಗರಿ ಹಾಗೂ ಕಡಲೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯಶಾಸ್ತ್ರ ರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಗುರುದೇವಿ ವಿ ನವಿಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು HG ಸಣ್ಣ ತಿಮ್ಮಪ್ಪ. ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ಮುಖ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ದಿನ ನಾವು ಸಸ್ಯಗಳ ಬೆಳವಣಿಗೆಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ಪಡೆಯೋಣ. ನಾವು ಸಸ್ಯಗಳ ಬೆಳವಣಿಗೆಗೆ ಗಾಳಿ, ನೀರು, ಶಾಖ, ಪೋಷಕಾಂಶಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಎಷ್ಟು ಅವಶ್ಯಕತೆವೋ, ಮಣ್ಣಿನಿಂದ ದೊರೆತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತವೆ. ಅದರಲ್ಲಿ ನಾವು ಸಸ್ಯಗಳ ಬೆಳವಣಿಗೆಯಲ್ಲಿ ಬೇಕಾಗುವ ಅವಶ್ಯಕ ಪೋಷಕಾಂಶಗಳನ್ನು ಅಗತ್ಯ ಪ್ರಮಾಣದಲ್ಲಿ ದೊರಕುವ ರೂಪದಲ್ಲಿ ಒದಗಿಸುವ ಭೂಮಿಯಿಂದಲ ದೊರಕತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿರ್ತವೆ. ಅದರಲ್ಲಿ ಗಾಳಿಯಿಂದ ದೊರಕತಕ್ಕಂಥ ಪೋಷಕಾಂಶಗಳೇನೆಂದರೆ ಜಲಜನಕ, ಆಮ್ಲಜನಕ ಆಗಿರ್ತವೆ. ಆದರೆ ನಾವು ಏನು ನಮಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಮುಖ್ಯವಾಗಿ 16 ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗಾಳಿಯಿಂದ ಸಿಗ್ತಕ್ಕಂಥ ಒಂದು ಜಲಜನಕ ಮತ್ತು ಆಮ್ಲಜನಕ ಏನು ನಾವು ಉಪಯೋಗಿಸ್ತೀವಿ, ಮತ್ತು ನಾವು ಮಣ್ಣಿನಲ್ಲಿ ಬೆಳೆಗಳಿಗೂ ಸಹ ಪೂರೈಕೆ ಮಾಡತಕ್ಕಂಥ ಪೋಷಕಾಂಶಗಳು ಸಾಕಷ್ಟು ಇರ್ತವೆ. ಈ ಒಂದು ವ್ಯವಸ್ಥೆಯನ್ನು ನಾವು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದಾವೋ ಅಷ್ಟು ಪೋಷಕಾಂಶಗಳು ನಾವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪರೀಕ್ಷೆ ಮಾಡಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಕೆ ಮಾಡಿ ಇನ್ನು ಕಡಿಮೆ ಏನು ಮಣ್ಣಿನಲ್ಲಿ ಕಡಿಮೆ ಇರತಕ್ಕಂಥ ಪೋಷಕಾಂಶಗಳು ಯಾವಿರ್ತಾವೋ ಅವನ್ನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಕೃತಕವಾಗಿ ಅಂದ್ರೆ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ